ಇನ್ನು ಬೇರೆ ವಿಧಾನದಲ್ಲಿ ಸಾಕುವಂತ ಹುಳುಗಳಲ್ಲಿ ಹುಳು ಸಾಕಾಣಿಕೆ ಮನೆಯಲ್ಲಿ ಸ್ವಚ್ಛತೆ ಅಂದ್ರೆ ಡಿಸ್ಇನ್ಫೆಕ್ಷನ್ ಫಾರ್ಮಲಿನ್ ಅಥವಾ ಬ್ಲೀಚಿಂಗ್ ಪೌಡರ್ನಿಂದ ಡಿಸ್ಇನ್ಫೆಕ್ಷನ್ ಮಾಡಿ ಹೈಜೀನಿಕ್ ಸೋಂಕು ನಿವಾರಣೆಯನ್ನು ಮಾಡಿ ಹತೋಟಿ ಕ್ರಮ ಮಾಡಿದ್ರೆ ರೇಷ್ಮೆ ಹುಳುಗಳಿಗೆ ರೋಗ ಬರುವುದಿಲ್ಲ. ಈ ರೋಗ ಬರಬೇಕಾಗಿತ್ತು ಅಂತ ಅಂದ್ರೆ ಅದಕ್ಕೆ ಸೋಂಕನ್ನ ತಗಲಿಸ್ಲಿಕ್ಕೆ ಹೇಗೆ ಗಾಳಿ ಅಥವಾ ಮನುಷ್ಯರು ಅಥವಾ ಬೇರೆ ಕೀಟನೋ ಹೇಗೆ ಏನ್ ಕಾರಣ? ಸೋಂಕ ತಗಲಿಕ್ಕೆ ಕಾರಣ ಅಂದ್ರೆ ಗಾಳಿ ಮೂಲಕ ಬರ್ತವೆ. ವೆಂಟಿಲೇಷನ್, ಮೆಶ್, ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಕಿಟಕಿಯಲ್ಲಿ ಮೆಶ್ ಮತ್ತು ಕ್ಲೀನ್ ವೆಂಟಿಲೇಷನ್ ಗಾಳಿ ಬರೋ ತರ ನಾವು ಮೇಂಟೈನ್ ಮಾಡಿದ್ರೆ ರೋಗ ನಿವಾರಣೆಯನ್ನು ತಡಿಬಹುದು. ಇನ್ನೊಂದು ಹೇಳ್ತೀವಿ ನಾವು, ಸೋಂಕು ನಿವಾರಣೆ ಜೊತೆಗೆ ಅಂದ್ರೆ ನಿರಂತರವಾಗಿ ಸೋಂಕು ನಿವಾರಣೆ ಇರುವಂತದ್ದೇ. ಒಂದು ಬೆಳೆ ಆದ ತಕ್ಷಣ ಇಡೀ ಮನೆಯನ್ನ ನಾವು ಸೋಂಕು ನಿವಾರಣೆ ಮಾಡಬೇಕು, ಸುಣ್ಣ ಹೊಡಿಬೇಕು, ಫಾರ್ಮಲಿನ್ ದ್ರಾವಣದಿಂದ ತೊಳಿಬೇಕು ಇಂಥವೆಲ್ಲ ಹೇಳ್ತೀವಿ. ಮತ್ತೆ ಅದನ್ನಷ್ಟೇ ಅಲ್ಲ, ಸಲಕರಣೆಗಳನ್ನು ಕೂಡ ಫಾರ್ಮಲಿನ್ ದ್ರಾವಣದಿಂದ ತೊಳಿಬೇಕು ಅಂತ ಹೇಳ್ತೀವಿ, ಹೌದಲ್ಲ? ಅದ್ರ ಜೊತೆಗೆ ಬೇರೆ ಬೇರೆ ಈ ರೀತಿಯಾಗಿ ಅಡ್ಡಾಡ್ಕೊಂಡು ಹೊರಗಿಂದ ಬರುವಂತವ್ರಿಗೂ ಕೂಡ ಫಾರ್ಮಲಿನ್ ದ್ರಾವಣದಲ್ಲಿ ಕಾಲನ್ನ ತೊಳ್ಕೊಂಡು ಒಳಗೆ ಬರ್ರಿ ಅಂತ ಹೇಳ್ತೀವಿ ಅಲ್ವಾ? ಹೌದೌದು. ಹಾಗಾಗಿ ರೋಗ ಮನುಷ್ಯನಿಂದಾನೇ ಹರಡೋದೇ ಜಾಸ್ತಿ ಅಂತ. ಮನುಷ್ಯನಿಂದಾನೇ ಹರಡೋದು ಜಾಸ್ತಿನೇ. ರೇಷ್ಮೆ ಹುಳು ರೋಗ ಹರಡ ಮನುಷ್ಯನಿಂದ ಹರಡುತ್ತೆ, ಸೋಂಕು ಅದರಿಂದ ನಡುತ್ತೆ. ನಾವು ರೇಷ್ಮೆ ಹುಳು ಮುಟ್ಬೇಕಂದ್ರೆ, ರೇಷ್ಮೆ ಹುಳು ಸೊಪ್ಪು ಹಾಕಬೇಕಾದ್ರೆ, ಬೆಡ್ ಚೇಂಜ್ ಮಾಡ್ಬೇಕಾದ್ರೆ, ನೀವ್ ಹೇಳ್ದಂಗೆ ಕ್ಲೀನ್ ಹೈಜೆನಿಕ್ ವಾಶ್ ಮಾಡಿ ಸೋಪು ಪೌಡರ್ ವಾಶ್ ಮಾಡಿ ಮುಟ್ಟಿ ಮಾಡಿದ್ರೆ, ಬೆಡ್ ಕ್ಲೀನ್ ಸೊಪ್ಪು ಹಾಕೋದು, ಹುಳ ಚೇಂಜ್ ಮಾಡಿ ಬೇರೆ ಟ್ರೈ ಹಾಕೋದು, ಬೇರೆ ಮೆಥಡ್ ಮಾಡಿದ್ರೆ ಯಾವ್ದು ರೋಗನು ಬರಲ್ಲ. ಅದು ಹೈಜೆನಿಕ್ ಇರಬೇಕು. ರೇಷ್ಮೆ ಸಾಕಾಣಿಕೆ ಮನೆ ಆಗಲಿ ಸಿಂಪರಣಿಕೆ ಸ್ವಚ್ಛ ಇರಬೇಕು. ಮತ್ತು ರೇಷ್ಮೆ ಸಾಕಾಣಿಕೆ ಬೇಕಾದ ಡಿವೈಸ್ ಅಪ್ಲಿಯನ್ಸಸ್ ಅಂತಾರಲ್ಲ ಸಲಕರಣೆಗಳು, ಅವು ಹೈಜೆನಿಕ್ ಕ್ಲೀನ್ ಮೇಂಟೈನ್ ಮಾಡಿದ್ರೆ ಯಾವ್ದು ರೋಗಗಳು ಬರೋದಿಲ್ಲ. ಮನುಷ್ಯನು ಅಷ್ಟೇ, ರೇಷ್ಮೆ ಹುಳು ಮನೆಗೆ ಬರಬೇಕಾದ್ರೆ ಕಾಲು ಮತ್ತು ಕೈಗಳನ್ನು ಸ್ವಚ್ಛತೆಯಿಂದ ತೊಳ್ಕೊಂಡು ಸೋಪಲ್ಲಿ ಬಂದು ಬೆಡ್ ಡಿಸ್ಇನ್ಫೆಕ್ಟೆಂಟ್ ಮಾಡಿ ಹೋದ್ರೆ ಯಾವ್ದು ಬರೋದಿಲ್ಲ ರೋಗಗಳು. ಇತ್ತೀಚೆಗೆ ನಾವು ಅಟ್ಟ ಪದ್ಧತಿಯೊಳಗೆ ರೆಂಬೆ ಪದ್ಧತಿಯನ್ನ ಹಾಕೋದ್ರಿಂದ ಅವುಗಳು ಮುಟ್ಟುದು, ಅವುಗಳನ್ನು ತಟ್ಟುದು ಮೇಲೆ ಮೇಲೆ ಇರುವುದಿಲ್ಲ. ಹಂಗಾಗಿ ಅದೊಂದು ಅನುಕೂಲ ಆಗಿದೆ. ರೆಂಬೆ ಪದ್ಧತಿ ಶೂ ಟ್ರೈನಿಂಗ್ ಮೆಥಡ್ ಅಂದ್ರೆ ಇಂಪ್ರೂವ್ ಟೆಕ್ನಾಲಜಿ. ಅದು ಹಿಂದಿನ ಕಾಲದಲ್ಲಿ ಪ್ಲೇಟ್ ಟ್ರೇ ಮೆಥಡ್, ತಟ್ಟೆ ರೇಷ್ಮೆ ಹುಳು ಸಾಕಿ ರೋಗಗಳು ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಕಂಪೇರ್ ಟು ಶೂ ಟ್ರೈನಿಂಗ್ ಟೆಕ್ನಾಲಜಿ ಏನಂದ್ರೆ ನಾವು ನ್ಯೂಸ್ ಪೇಪರ್ ಇಟ್ಟು ಹುಳುಗಳನ್ನು ಬದಲಾಯಿಸಬೇಕಾದ್ರೆ ಪೇಪರ್ ನೆಕ್ಸ್ಟ್ ಇಟ್ಟು ಚೇಂಜ್ ಮಾಡಿ ನೆಕ್ಸ್ಟ್ ಇದು ಮಾಡಿದ್ರೆ ಇದಾಗಲ್ಲ. ಬಟ್ ಅದು ಒಂದೇ ತಟ್ಟಲ್ಲಿ ಇದ್ರಿಂದ ಸ್ಪೇಸ್ ಒಂದು ಹುಳುಕು ಇನ್ನೊಂದು ಹುಳುಕು ಜಾಗ ಅಂದ್ರೆ ಕಡಿಮೆ ಡಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ಔಟ್ ಬ್ರೇಕ್ ಆಫ್ ಡಿಸೀಸ್ ಅಂದ್ರೆ ರೋಗಗಳು ಜಾಸ್ತಿ ಬರೋ ಚಾನ್ಸ್ ಇರುತ್ತೆ. ಫೇಸಿಂಗ್ ಮೇಂಟೈನ್ ಮಾಡಬೇಕು. ಬಟ್ ಶೂಟಿಂಗ್ ಮೆಥಡಲ್ಲಿ ಫೇಸಿಂಗ್ ಜಾಸ್ತಿ ಇರುತ್ತೆ, ಹುಳುಗಳು ಯಾವ್ದೇ ಅಂತ ರೋಗಗಳು ಬರೋ ಸಾಧ್ಯತೆ ಕಮ್ಮಿ. ಈಗ ಎಂತೆಂತ ರೋಗಗಳು ಬರ್ತವೆ? ಪ್ರಮುಖವಾಗಿ ನಾಲ್ಕು ರೋಗಗಳು ಬರ್ತವೆ ರೇಷ್ಮೆ ಹುಳುಗಳಿಗೆ. ಮೊದಲನೇದು ವೈರಲ್ ಡಿಸೀಸ್ ಅಂದ್ರೆ ಆಳು ತೊಂಡೆ ರೋಗ. ಎರಡನೇದು ಬ್ಯಾಕ್ಟೀರಿಯಲ್ ಡಿಸೀಸ್ ಸಪ್ಪೆ ರೋಗ. ಮೂರನೇದು ಶಿಲೀಂಧ್ರ ರೋಗ ಬರೋದಂದ್ರೆ ಸುಣ್ಣ ಕಟ್ಟು ರೋಗ. ನಾಲ್ಕನೇದು ಗಂಟು ರೋಗ, ಅದನ್ನ ಪೆಬ್ರಿನ್ ಡಿಸೀಸ್ ಅಥವಾ ಪ್ರೋಟೋಸೋಮಾ ಡಿಸೀಸ್ ಅಂತ ಇಂಗ್ಲಿಷ್ ಅಲ್ಲಿ. ಇವು ಇಂಥ ಕಾಲದಲ್ಲಿ ಬರಬೇಕು, ಇಂಥ ಕಾಲದಲ್ಲಿ ಬರಬಾರ್ದು ಅನ್ನೋ ನಿಯಮ ನಿಲ್ಲಬೇಕು ಸರ್? ರೇಷ್ಮೆ ಹುಳು ಎಲ್ಲಾ ಸೀಸನ್ ಎಲ್ಲಾ ಕಾಲದಲ್ಲೂ ಸಾಕ್ತಾರೆ, ಆರು ಏಳು ಕ್ರಾಪ್ ಬೆಳೆ ತೆಗಿತಾರೆ. ಇಂಥ ಕಾಲದಲ್ಲಿ ಬರೋಂತರ ಹೇಳಿದ್ನಲ್ಲ ಸರ್, ನಾನು ಹೈಜೆನಿಕ್ ಕಂಡೀಷನ್ ಮೇಂಟೈನ್ ಮಾಡಿ ಹುಳುಗಳು ಚೆನ್ನಾಗಿರೋ ತರ ನಾವು ಬೆಡ್ ಇನ್ಸ್ಪೆಕ್ಟೆಂಟ್ ಅವೆಲ್ಲ ಮಾಡ್ತಾ ಇದ್ರೆ, ಒಂದ್ ಜ್ವರದಿಂದ ನೆಕ್ಸ್ಟ್ ಜ್ವರ ಬಂದಾಗ ವಿಜೇತ ಸಪ್ಲಿಮೆಂಟ್ ಮಾಡೋದು ಅಥವಾ ರೇಷಮ್ ಕೀಟ ಔಷಧಿ ಸಪ್ಲಿಮೆಂಟ್ ಮಾಡೋದು ಮಾಡಿದ್ರೆ ಬಿಫೋರ್ ಫೀಡಿಂಗ್ ಅಂದ್ರೆ ನಾವು ಅರ್ಧ ಗಂಟೆ ಮುಂಚೆ ಹುಳುಗು ಸೊಪ್ಪಾಕೋಕ್ಕಿಂತ ಮುಂಚೆ ಮಾಡಿದ್ರೆ ಹುಳುಗು ಸೊಪ್ಪಾಕಿದ್ರೆ ಯಾವ ರೋಗನು ಬರೋದಿಲ್ಲ. ಈಗ ರೂಮಿನ ವಾತಾವರಣದ ಕೂಡ ಅಲ್ಲಿ ಇರ್ತಕ್ಕಂತ ಗರಿಷ್ಠ ಉಷ್ಣಾಂಶ ಕನಿಷ್ಠ ಉಷ್ಣಾಂಶ ಇಷ್ಟೇ ಇರಬೇಕು ಎಲ್ಲಾನು ಹೇಳ್ತೀವಲ್ಲ. ಬೇಸಿಗೆಯೊಳಗೆ ಏನು ತೊಯ್ದಂತ ಚೀಲ ತೊಯ್ಸಿ ಹಾಕ್ರಿ ಅಂತವೆಲ್ಲ ಹೇಳ್ತೀವಿ. ನೀರಿನ ತೊಯ್ದಂತ ತಟ್ಟನ್ನು ಹಾಕೋದ್ರಿಂದ ಕೂಡ ತಂಪನ್ನು ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀವಿ. ರೇಷ್ಮೆ ಹುಳುಗೆ ಸೊಪ್ಪಾಕ ಬೇಸಿಕಲ್ಲಿ ಉದಾಹರಣೆಗೆ ಸೊಪ್ಪುಗಳಲ್ಲಿ ತೇವಾಂಶ ಕಮ್ಮಿ ಇರ್ತದೆ. ಹಾರ್ವೆಸ್ಟಿಂಗ್ ಕಟಾವು ಮಾಡ್ಬೇಕಾದ್ರೆ ಸಂಜೆ ಸೊಪ್ಪಾಕ್ಬೇಕು ಅಂದ್ರೆ ಬೆಳಗ್ಗೆನೆ ಕಟಾವು ಮಾಡಿ ಅದನ್ನ ಒಂದು ಮೂಲೆ ಸ್ವಚ್ಛತೆ ಜಾಗದಲ್ಲಿ ಇಟ್ಟು ಶೂಟ್ ಕಟ್ ಮಾಡಿ ಸ್ವಚ್ಛತೆ ಜಾಗದಲ್ಲಿ ಇಟ್ಟು ಅದಕ್ಕೆ ನೀರು ಚೀಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ತೇವ ತರ ಮಾಡಿ ರೇಷ್ಮೆ ಹುಳು ಸೊಪ್ಪು ಹಾಕ್ಬೇಕಾದ್ರೆ ಅದನ್ನ ಒರೆಸಿ ಕಟ್ ಮಾಡಿದ್ರೆ ಅದಕ್ಕೆ ರೇಷ್ಮೆ ಹುಳು ಅದರ ಸೊಪ್ಪು ಇರುವ ನ್ಯೂಟ್ರಿಟಿ ವ್ಯಾಲ್ಯೂ ಅಂದ್ರೆ ಅದರ ಯಾವ್ದು ಪೋಷಕಾಂಶಗಳು ಕೊರತೆ ಆಗೋದಿಲ್ಲ, ಸರಿಯಾಗಿ ಸಿಗುತ್ತವೆ ರೇಷ್ಮೆ ಹುಳುಗಳಿಗೆ. ಅಂದ್ರೆ ರಾತ್ರಿ ಸಂಜೆ ಕಟ್ ಮಾಡಿದ್ದನ್ನ ಸಂಜೆ ಕಟ್ ಮಾಡೋದ್ರ ಬೆಳಿಗ್ಗೆ ಎರಡು ಮೂರು ಫೀಡ್ ಹಾಕ್ಬೋದು ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅದೇ. ಬಟ್ ಮಧ್ಯಾಹ್ನ ಹಾರ್ವೆಸ್ಟಿಂಗ್ ಮಾಡಬಾರ್ದು ಲೀಫ್, ಹಾರ್ವೆಸ್ಟಿಂಗ್ ಕಟಾವ್ ಮಾಡಬಾರ್ದು. ಯಾಕೆಂದ್ರೆ ಡ್ರೈನೆಸ್ ಇರುತ್ತೆ, ಅದು ಇದಾಗಲ್ಲ, ಮೇಂಟೈನ್ ಮಾಡೋದಕ್ಕಾಗಲ್ಲ. ನ್ಯೂಟ್ರಿಟಿ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಇರ್ತದೆ ಸರ್. ಈಗ ನಾವು ಸೊಪ್ಪು ಕಟಾವ್ ಮಾಡ್ತೀವಲ್ಲ, ಕಟಾವ್ ಮಾಡಿದ್ಮೇಲೆ ಸ್ವಚ್ಛವಾದ ಸೊಪ್ಪನ್ನ ಕೊಡಬೇಕು ಅಂದಾಗ ಆ ರೆಂಬೆಯನ್ನ ನಾವು ತೊಳಿಬೇಕು, ಹೇಗೆ ತೊಳೆಯಂಗಿಲ್ಲ ಸರ್? ಜಸ್ಟ್ ಚೆನ್ನಾಗಿರುವಂತ ಒಂದು ಬಟ್ಟೆಯಲ್ಲಿ ಆಗಲಿ ಇದ್ರೆ ಜಸ್ಟ್ ಒರೆಸ್ಬಿಟ್ಟು ತೀರ ಧೂಳು ಇತ್ತು ಅಂದ್ರೆ ತೆಗಿಬೇಕು ಅಷ್ಟೇ, ಧೂಳು ಇರುತ್ತೆ ಅಂದ್ರೆ ತೆಗಿಬೇಕು ಅಷ್ಟೇ. ನೀರಿನಲ್ಲಿ ಇದು ಮಾಡಕ್ ಹೋಗ್ಬಾರ್ದು, ಜಸ್ಟ್ ವಾಶ್ ಇದು ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ಮಾಡಿದ್ರೆ ಹುಳುಗಳಿಗೆ ಸ್ವಚ್ಛತೆ ರೇಷ್ಮೆ ಸ್ವಲ್ಪ ಕೊಟ್ಟಂಗೆ ಆಗುತ್ತೆ. ಈ ಹಾಲು ತೊಂಡೆ ರೋಗ ಅಂತ ಹೇಳಿದ್ರಿ, ಏನ್ ಹಂಗಂದ್ರೆ ಹೆಂಗ್ ಕಾಣುತ್ತೆ ಅದು? ಹಾಲು ತೊಂಡೆ ರೋಗ ಅಂದ್ರದು ವೈರಲ್ ಡಿಸೀಸ್, ವೈರಲ್ ಇಂಗ್ಲಿಷ್ ವೈರಲ್ ಡಿಸೀಸ್ ಅಂತಾರೆ ಅದಕ್ಕೆ. ಅದು ಸಾಮಾನ್ಯವಾಗಿ ರೋಗ ಲಕ್ಷಣಗಳೇನಂದ್ರೆ ಹಾಲು ತೊಂಡೆ ಬಂದಿರೋ ರೋಗದ ಹುಳು ಲೆಥರ್ಜಿಕ್ ಅಂದ್ರೆ ಓಡಾಡುವುದಿಲ್ಲ, ಇನ್ಆಕ್ಟಿವ್ ರೆಸ್ಟ್ಲೆಸ್ ಇರುತ್ತದೆ ಮತ್ತು ನಿಂತಲ್ಲಿ ನಿಂತಿರ್ತದೆ. ಚರ್ಮದಲ್ಲಿ ಪಾಲಿಡ್ರಾ ಅಂತ ವೈರಸ್ ಅಂಶ ಅದರಲ್ಲಿ ಇರುತ್ತದೆ. ರೋಗ ಬಂದಿರೋ ಹುಳು ಮತ್ತೆ ಜ್ವರಕ್ಕೆ ಹೋಗುವುದಿಲ್ಲ. ಸಪೋಸ್ 4ನೇ ಜ್ವರದಲ್ಲಿ ಬಂತು ಅಂದ್ರೆ 5ನೇ ಜ್ವರಕ್ಕೆ ಹೋಗೋದಿಲ್ಲ. ಮತ್ತು ರೋಗ ಬಂದಿರೋ ಸತ್ತು ಮೇನ್ ಇಂಪಾರ್ಟೆಂಟ್, ರೋಗ ಬಂದಿರುವ ಹುಳು ಟ್ರೀಟ್ ಆಫ್ ಸಿಂಪ್ಟಮ್ಸ್ ಅಂತ ಇಂಗ್ಲಿಷ್ ಅಲ್ಲಿ, ಅಂದ್ರೆ ಸತ್ತಿರೋ ಹುಳು ತಲೆ ಕೆಳಗಡೆ ಹಾಕ್ಬಿಟ್ಟು ಪ್ರೋಲೆಕ್ಸ್ ಕಾಲಿನ ಮೇಲ್ಗಡೆ ಇಂಕೊಳ್ತಾರ, ಹಿಂಗ್ ಜೊತೆ ಇರ್ತದೆ. ಮೇನ್ ಲಕ್ಷಣ ಅದೇ ಹಾಲು ತೊಂಡೆ ರೋಗ, ವೈರಲ್ ಡಿಸೀಸ್ ಲಕ್ಷಣಗಳು ಅದಷ್ಟೇ ಸರ್. ಈಗ ಅದನ್ನ ನಿರ್ವಹಣೆ ಮಾಡಬೇಕಾಯ್ತು ಅಂದ್ರೆ ಏನ್ ಮಾಡಬಹುದು? ನಿರ್ವಹಣೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ ರೇಷ್ಮೆ ಹುಳಿನ ತಟ್ಟೆ ಅಥವಾ ಟ್ರೇ ಅನ್ನು ಬಿಸಿಲಿನ ಒಣಗಿಸಬೇಕು. ಒನ್ ಆರ್ ಟೂ ಡೇಸ್, ಒಂದು ಎರಡು ದಿನ ಒಣಗಿಸಬೇಕು ಮುಂಜಾಗ್ರತೆ. ಬ್ಲೀಚಿಂಗ್ ಪೌಡರ್ 5% ಅಂದ್ರೆ 5 g/L ಡಿಸ್ಇನ್ಫೆಕ್ಷನ್ ಮಾಡಬೇಕು ಅಪ್ಲಿಕೇಶನ್ ಅಪ್ಲಿಯನ್ಸಸ್ಗೆ ಸಲಕರಣೆಗಳನ್ನು. ಸತ್ತಿರ ಹುಳುವನ್ನು ದೂರ ಎಸೆಯಬೇಕು, ಹಾಳು ತೊಂಡೆ ಬಂದಿರೋ ದೂರ ಎಸೆ, ಹುಳ ಸಾಕುವ ಮನೆಯಿಂದ ದೂರ ಎಸೆಯಬೇಕು, ಮುಚ್ಚಬೇಕು, ಮಣ್ಣಾಗಿ ಮುಚ್ಚಬೇಕು ಅಥವಾ ಬರ್ನ್ ಮಾಡಬೇಕು. ವೆಂಟಿಲೇಷನ್ ಇರಬೇಕು ಮತ್ತು ಬೆಡ್ ಡಿಸ್ಇನ್ಫೆಕ್ಟೆಂಟ್ ಮುಖ್ಯವಾಗಿ ವಿಜೇತ ಆ ರೇಡ್ ಶ್ಯಾಮ್ ಕೀಟ ಔಷಧ ಅದನ್ನು ಯಾವಾಗ ಸಿಂಪಡಣೆ ಮಾಡಬೇಕು ಅಂದ್ರೆ ಜ್ವರದಿಂದ ಎದ್ದು ರೇಷ್ಮೆ ಹುಳುವನ್ನು ಸೊಪ್ಪುಗಳನ್ನು ಕೊಡುವ ಇಂಕಿಂತ ಹಾಫ್ ಅನ್ ಅವರ್ ಅರ್ಧ ಗಂಟೆ ಮುಂಚೆ ಸಿಂಪಡಣೆ ಮಾಡಿ ಫೀಡಿಂಗ್ ಅಂದ್ರೆ ಕೊಡಬೇಕು. ರೇಷ್ಮೆ ಹುಳುವ ಸೊಪ್ಪು ಕೊಡಬೇಕು. ಕ್ವಾಂಟಿಟಿ ಎಷ್ಟು ಕೊಡಬೇಕು ಅಂದ್ರೆ 3 kg ಅನ್ನು ಅಂದ್ರೆ DFLs ಅನ್ನೋಗೆ ಅದಷ್ಟು ಕ್ವಾಂಟಿಟಿಯನ್ನು ಕೊಟ್ಟರೆ ವಿಜಯದಾಸ್ ರೇಷ್ಮೆ ಕೀಟ ಔಷಧಿಯನ್ನು ಕೊಟ್ಟರೆ ನಾವು ನಿವಾರಣೆ ಮಾಡಬಹುದು. ಪ್ರಮಾಣ ಇನ್ನೊಂದ್ಸಲ ಹೇಳಿ, ಎಷ್ಟು ಕೊಡಬೇಕು ಅಂತ? ವಿಜೇತ ಆರ್ ರೇಷ್ಮೆ ಕೀಟ ಔಷಧಿ ಎಂಬ ಬಿಡ್ಡಿ ಇನ್ಸ್ಪೆಕ್ಟೆಂಟ್ ಅಂದ್ರೆ ಅದನ್ನು ಈಚ್ ಮೌಲ್ಟ್ ಪ್ರತಿ ಜ್ವರಕ್ಕೆ ಅರ್ಧ ಗಂಟೆ ಮುಂಚೆ ಫೀಡಿಂಗ್ ಸೊಪ್ಪನ್ನು ಹಾಕೋದಕ್ಕಿಂತ ಮುಂಚೆ 3 kg 3 kg ಅಂದ್ರೆ DFLs 3 kg ಅನ್ನು ಅಂದ್ರೆ DFLs ಅಂದ್ರೆ ಒಂದ್ ಡಿಸೀಸ್ ಫ್ರೀ ಲೇಯಿಂಗ್ ಅಂತ ಅದು ಮೊಟ್ಟೆಗಳು ಅಂದ್ರೆ DFL ಗೆ 3 kg 3 kg ಪ್ರಮಾಣ ಬೇಕಾಗ್ತದೆ. ಅಂದ್ರೆ ಪ್ರತಿ ಜ್ವರಕ್ಕೆ ಹಾಕ್ಬೇಕಾದಾಗ ಅಂದ್ರೆ 4-5 ಜ್ವರಕ್ಕೂ ಸೇರಿಸಿ ಇಷ್ಟು ಅಥವಾ ಪ್ರತಿ ಜ್ವರಕ್ಕೆ ಪ್ರತಿ ಜ್ವರ ಬರುತ್ತಲ್ಲ ಅದಕ್ಕಿಂತ ಮುಂಚೆ ನಾವು ಹಾಕ್ಬೇಕು. ಹಾಫ್ ಅನ್ ಅವರ್ ಮುಂಚೆ ಹಾಕ್ಬಿಟ್ಟು ಡಿಸ್ಇನ್ಫೆಕ್ಟ್ ಮಾಡಿ ಬೆಡ್ ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ಅದಕ್ಕೆ ಆಹಾರವನ್ನು ಸೊಪ್ಪನ್ನು ಕೊಡಬೇಕು. ಮಾಡಿದರೆ ಯಾವುದು ರೋಗಗಳು ಬರುವುದಿಲ್ಲ. ಇವು ಸಾಮಾನ್ಯವಾಗಿ ನಾವು ವೈರಲ್ ಡಿಸೀಸ್ ಅಂತ ಏನಂತೀವಿ, ವೈರಸ್ ನಿಂದ ಬರ್ತಕ್ಕಂತ ಕಾಯಿಲೆಗಳು, ಅವು ಗಾಳಿ ಮೂಲಕ ನೀರಿನ ಮೂಲಕ ಮನುಷ್ಯರ ಮೂಲಕ ಹರಡ್ತಾ ಇರ್ತಾವ, ಹೌದಲ್ಲ? ಹಾಗಾಗಿ ಅಲ್ಲಿ ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕಂದಂಗಾಯ್ತು. ಸೂಕ್ಷ್ಮವಾಗಿ ಅಂದ್ರೆ ನಾವು ವೆಂಟಿಲೇಷನ್ ಬಿಫೋರ್ ವೆಂಟಿಲೇಷನ್ ಇರಬೇಕು, ಪೇಸಿಂಗ್ ಇರಬೇಕು. ವೈರಲ್ ಡಿಸೀಸ್ ಅಂತಲ್ಲ ಬ್ಯಾಕ್ಟೀರಿಯಾ ಮುಂದೆ ಅದರ ವೈರಲ್ ಡಿಸೀಸ್ ಬಿಟ್ಟು ಬೇರೆ ಎಲ್ಲ ಡಿಸೀಸ್ಗೂ ಪೇಸಿಂಗ್ ಓವರ್ ಕ್ರೌಡಿಂಗ್ ಆ ಫಾರ್ಮ್ಸ್ ಅಂತ ಹೇಳ್ತಾರೆ. ಸರಿಯಾದ ಜಾಗ ಇರಬೇಕು, ಜಾಗ ಇರಬೇಕು. ಒಂದು ಟ್ರೇಲಿ ಅಪ್ರಾಕ್ಸಿಮೇಟ್ ಎಷ್ಟು ಇರಬೇಕು ಹುಳುಗಳು ಅಷ್ಟಿರಬೇಕು. ಸ್ಪೇಸಿಂಗ್ ಇರಬೇಕು, ಅತಿ ಉಷ್ಣಾಂಶ ಇರಬಾರ್ದು, ಅತಿ ಟೆಂಪರೇಚರ್ ಜಾಸ್ತಿ ಇರಬಾರ್ದು, ತೇವಾಂಶ ಹ್ಯುಮಿಡಿಟಿ ಕಮ್ಮಿ ಇರಬಾರ್ದು. ಯಾಕಂದ್ರೆ ಇವೆಲ್ಲ ಇತ್ತು ಅಂದ್ರೆ ಔಟ್ ಬ್ರೇಕ್ ಆಫ್ ಡಿಸೀಸ್ ಜಾಸ್ತಿ ಆಗುತ್ತೆ, ರೋಗ ಹರಡೋದು ಜಾಸ್ತಿ ಆಗುತ್ತೆ. ಈ ಸಪ್ಪೆ ರೋಗ ಅಂದ್ರೆ ಅದು ಸಪ್ಪೆ ರೋಗ, ಇದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಇದು ಫ್ಲ್ಯಾಚರಿ, ಬ್ಯಾಕ್ಟೀರಿಯಲ್ ಫ್ಲ್ಯಾಚರಿ ಅಂತಾರೆ. ಇದು ಸಾಮಾನ್ಯವಾಗಿ ರೇಷ್ಮೆ ಹುಳು ಇದಕ್ಕೆ ಕಾರಣ ಏನು ಬರೋದಕ್ಕೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂದ್ರೆ ರೇಷ್ಮೆ ಹುಳು ಸಾಕುವ ಬೆಡ್ ತಟ್ಟೆ ಟ್ರೇ ಆಗಲಿ ಇದರಲ್ಲಿ ಉಷ್ಣಾಂಶ ಟೆಂಪರೇಚರ್ ಅಥವಾ ತೇವಾಂಶ ರಿಲೇಟಿವ್ ಹ್ಯುಮಿಡಿಟಿ ಜಾಸ್ತಿ ಅಥವಾ ಕಡಿಮೆ ಇರೋದ್ರಿಂದ ಬರುತ್ತದೆ. ಇನ್ನೊಂದೇನಂದ್ರೆ ಪೂರ್ ಕ್ವಾಲಿಟಿ ಆಫ್ ಅಂದ್ರೆ ಲೀವ್ಸ್, ಏನ್ ನಾವು ಸೊಪ್ಪಾಗ್ತೀವಿ ಗುಣಮಟ್ಟ ಅದು ಪೋಷಕಾಂಶಗಳು ಸರಿ ಇರೋದ್ರಿಂದ ಅದು ಉಪ್ಪು ಕ್ವಾಲಿಟಿ ಆಫ್ ಲೀವ್ಸ್ ಹಾಕೋದ್ರಿಂದ ಈ ರೋಗ ಹರಡುತ್ತೆ. ಬ್ಯಾಕ್ಟೀರಿಯಲ್ ಡಿಸೀಸ್ ರೋಗ ಬಂದಿರೋಂತ ಸೊಪ್ಪನ್ನು ಹಾಕಿ ಹುಳುಗಳು ತಿನ್ನಿಸೋದ್ರಿಂದ ಈ ಡಿಸೀಸ್ ಔಟ್ ಬ್ರೇಕ್ ಆಫ್ ಡಿಸೀಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ಆಗುತ್ತೆ. ಇದರ ಲಕ್ಷಣಗಳು ಏನಂದ್ರೆ ರೋಗ ಬಂದಿರೋ ಹುಳು ಬೆಳವಣಿಗೆ ಕಡಿಮೆ ಆಗುತ್ತದೆ. ಇವಾಗ ರೋಗ ಬಂದಿರಲಿರೋ ಹುಳು ದಪ್ಪ ಇರ್ತದೆ, ಬ್ಯಾಕ್ಟೀರಿಯಲ್ ಡಿಸೀಸ್ ಬಂದಿದ್ರೆ ಅದು ಸೈಜ್ ಇರೆಗ್ಯುಲರ್ ಗ್ರೋತ್ ಕಮ್ಮಿ ಇರ್ತದೆ, ಸೊರಗಿರುತ್ತೆ. ಮುಖ್ಯವಾಗಿ ಏನಂದ್ರೆ ರೇಷ್ಮೆ ಹುಳು ಲಿಕ್ವಿಡ್ ಅಂತ ವಾಂತಿ ತರ ಅಂತ ಲಿಕ್ವಿಡ್ ಅನ್ನು ಸರ್ವಿಸುತ್ತದೆ. ಮತ್ತು ಇನ್ನೊಂದ್ ಏನಂದ್ರೆ ಫೀಕಲ್ ಪ್ಲೇಟ್ಸ್ ಇಂಗ್ಲಿಷ್ ಅಂತಾರೆ, ಅಂದ್ರೆ ಇಕ್ಕೆ, ಅದು ಚೈನ್ ಟೈಪ್ ಆಫ್ ಎಕ್ಸಿಟ್ ಅಂತಾರೆ. ಅದು ಸಾಲಿಡ್ ಅಂದ್ರೆ ಗಟ್ಟಿ ಇರೋದಿಲ್ಲ, ಚೈನ್ ಟೈಪ್ ಆಫ್ ಪಿಕ್ಕೆ ಇರ್ತದೆ, ಅದು ಮೇಜರ್ ಬ್ಯಾಕ್ಟೀರಿಯಲ್ ಸರ ಇದ್ದಂಗೆ ಇರ್ತದೆ. ಅದು ಮೇಜರ್ ಸಪ್ಪೆ ರೋಗದ ಹುಳುಗಳ ಲಕ್ಷಣಗಳು. ಹೇಗೆ ನಿರ್ವಹಿಸುವುದು? ಇದನ್ನ ನಿರ್ವಹಿಸೋದಕ್ಕೆ ಹೈಜೆನಿಕ್ ಬೆಡ್ ನಲ್ಲಿ ರೇಷ್ಮೆ ಹುಳು ಸಾಕುವಂತ ಟ್ರೇ ಅಥವಾ ಬೆಡ್ ಅಲ್ಲಿ ಹೈಜೆನಿಕ್ ಕಂಡೀಷನ್ ಇರಬೇಕು. ಫಾರ್ಮಲಿನ್ ನಿಂದ ಮನೆಯನ್ನು ಮತ್ತು ಸಾಮಾನುಗಳನ್ನು ಸ್ಪ್ರೇ ಮಾಡಿ, ಅಂದ್ರೆ ಸ್ವಚ್ಛತೆ ಅನ್ನೋದು ಎಲ್ಲದಕ್ಕೂ ಮುಖ್ಯನೇ, ಯಾವುದೇ ರೋಗಕ್ಕೂ ಹೇಳ್ತಾ ಇದ್ದೀವಿ. ಒಂದ್ ಜ್ವರದಿಂದ ಇನ್ನೊಂದ್ ಜ್ವರ ನಾವು ಹೋಗ್ಬೇಕಂತ ಮುಂಚೆ ಒಂದ್ ಜ್ವರ ಇದ್ಮೇಲೆ ಅದಕ್ಕೆ ಆಹಾರ ಹಾಕಿ ಅದರಲ್ಲಿರೋ ಪಿಕ್ಕೆಗಳನ್ನು ತಗೊಂಡು ಹೊರಗಡೆ ಎಸೆದು, ಮತ್ತೆ ಇನ್ನೊಂದ್ ಜ್ವರ ಬರೋಕ್ಕಿಂತ ಮುಂಚೆ ಅದು ಆಹಾರದಲ್ಲಿ ಬಿದ್ದಿದ ಸೊಪ್ಪುಗಳನ್ನ ತಿಂದು ಬಿಟ್ಟ ಸೊಪ್ಪುಗಳನ್ನ ತೆಗೆದು ಕ್ಲೀನಾಗಿ ಹೈಜಿನ್ ತರ ಮೇಂಟೈನ್ ಮಾಡಿದ್ರೆ ರೋಗಗಳನ್ನ ನಿವಾರಣ ಮಾಡಬಹುದು. ಇಲ್ಲಿ ಫಾರ್ಮಲಿನ್ ಅಂತದೇನು ಬೇಕಾಗಿಲ್ಲ, ಫಾರ್ಮಲಿನ್ ಅದು ಬೇಕು. ಫಾರ್ಮಲಿನ್ ಮನೆಯನ್ನು ಮತ್ತು ಸಾಮಾನುಗಳನ್ನು ಸ್ಪ್ರೇ ಮಾಡಿ ಇರಬೇಕು, ಮಾಡಬೇಕು. ಮತ್ತು ಓವರ್ ಸ್ಪೇಸಿಂಗ್ ಹುಳ ಇಡಬಾರದು ಒಂಟ್ರೆಯಲ್ಲಿ. ಮತ್ತೆ ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಚೆನ್ನಾಗಿ ತುಂಬಾ ಪೋಷಕಾಂಶ ಅಂತಿರುವ ಎಲೆಗಳನ್ನು ರೇಷ್ಮೆ ಹುಳುಗಳು ಕೊಟ್ಟು ತಿನ್ನಿಸುವುದರಿಂದ ಈ ರೋಗ ಹರಡುವುದಿಲ್ಲ. ಮತ್ತು ಮೇನ್ ಮುಖ್ಯವಾಗಿ ಅಂದ್ರೆ ಬ್ಯಾಸಿಲಸ್ ಥುರಿಯೆನ್ಸಿಸ್ ಅಂತ ಕೀಟನಾಶಕ, ಯಾವ್ದು ರೇಷ್ಮೆ ಹುಳು ನಮ್ಮ ತೋಟ ಇರುತ್ತಲ್ಲ ಅಕ್ಕಪಕ್ಕ ಇರುವಂತ ಬದನೆ ಆಗ್ಲಿ ಹತ್ತಿ ಪಕ್ಕದಲ್ಲಿ ಇತ್ತು ಅಂದರೆ ರೇಷ್ಮೆ ಹುಳುವನ್ನ ಗಾರ್ಡನ್ ತೋಟದಲ್ಲಿ ಪಕ್ಕದ ಅಲ್ಲಿ ಬರ್ದಿರ ಅಲ್ಲಿ ಇನ್ಸೆಕ್ಟಿಸೈಡ್ ಅಲ್ಲಿ ಕೀಟನಾಶಕ ಹೊಡೆದಿರೋದನ್ನ ನಮ್ಮ ತೋಟಕ್ಕೆ ಹಾನಿ ತಗುಲುದ್ರಿಂದ ಆ ಸೊಪ್ಪನ್ನು ರೇಷ್ಮೆ ಹುಳು ತಿನ್ನಿಸಬಾರದು. ಅದು ಮುಖ್ಯವಾಗಿ ಬಿಟಿ ದ್ರಾವಣವನ್ನ ನಾವು ಸಿಂಪರಣೆ ಮಾಡಿದ್ದ ಅಂತ ಸೊಪ್ಪನ್ನ ತಂದು ನಮ್ಮ ಹುಳುಗಳಿಗೆ ಹಾಕಿದ್ರೆ ಆ ರೋಗ ನಮ್ಮ ಹುಳುಗಳಿಗೂ ಬರುತ್ತೆ. ಬಿಟಿ ಇದು ನಮ್ಮ ಸೊಪ್ಪು ನಮ್ಮ ತೋಟಕ್ಕೆ ಸಿಂಪರಣೆ ಅಂತಲ್ಲ, ಬೇರೆ ಬೇರೆ ಸುತ್ತಮುತ್ತ ಅಕ್ಕ ನಿಯರಿಂಗ್ ನೈಬರಿ ಫೀಲ್ಡ್ ಆಫ್ ಮಲ್ಬರಿ ಅದೇನ್ ಇದಕ್ಕೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇದು ಕಂಟ್ರೋಲ್ ಮಾಡಬೇಕು ಅಂದ್ರೆ ಆಂಟಿಬಯೋಟಿಕ್ಸ್ ಇದೆ ಬ್ಯಾಕ್ಟೀರಿಯಲ್ ಕಂಟ್ರೋಲ್ ಮಾಡಿ ಸ್ಟೆಪ್ಟೋಮೈಸಿನ್ ಮತ್ತು ಟೆಟ್ರಾಸೈಕ್ಲಿನ್ ಸ್ಪ್ರೇ ಮಾಡಬೇಕು. ಆ ರೀತಿ ನಾವು ಸಿಂಪರಣೆ ಮಾಡಿದ್ರೆ ನಮ್ಮ ಹುಳುಗಳಿಗೆ ತೊಂದರೆ ಆಗಲ್ಲ. ಈ ರೀತಿ ರಾಸಾಯನಿಕ ಸಿಂಪರಣೆ ಮಾಡಿದ್ರೆ ತಜ್ಞ ಸರಾಮರಿಗೆ ಅದನ್ನ ಬಿಡುಗಡೆ ಮಾಡಿರ್ತಾರೆ. ಅದು ಅದು ಮಾಡೋದ್ರಿಂದ ಹುಳುಗಳಿಗೆ ಯಾವ ತೊಂದರೆ ಆಗೋದಿಲ್ಲ. ಅದು ಮಾಡಿದ್ರೆ ಏನೋ ಆಗ ರೋಗ ಬಂದಂತ ಬ್ಯಾಕ್ಟೀರಿಯಲ್ ರೋಗ ಬಂದ ಸಪ್ಪೆ ರೋಗದ ಹುಳುಗಳು ಸಾಯುವುದಿಲ್ಲ. ಅಂದ್ರೆ ಈ ಟೆಟ್ರೋಸೈಕ್ಲಿನ್ ನಾವು ಎಲ್ಲ ಏನಂತೀವಿ ಅಂದ್ರೆ ನಾವು ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಸಿಂಪರಣೆ ಮಾಡ್ತಕ್ಕಂತ ರಾಸಾಯನಿಕಗಳು ಇವು. ಹಾಗಾಗಿ ನಾವು ಹಾಗಾಗಿ ನಾವು ಇಲ್ಲಿ ಸಿಂಪರಣೆ ಮಾಡಬೇಕು ಅಂತೇಳಂದಾಗ ತಜ್ಞರ ಸಲಹೆಯನ್ನು ತಗೊಂಡು ಎಷ್ಟು ಪ್ರಮಾಣದಲ್ಲಿ ರೋಗವನ್ನ ನಿರ್ವಹಣೆ ಮಾಡಬೇಕು ಅಂದಾಗ ಒಂದು ಸಣ್ಣ ಪ್ರಮಾಣ ಇರುತ್ತೆ, ಆ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು. ಸುಮ್ ಸುಮ್ನೆ ರೈತರು ಯಾವುದೋ ಒಂದು ಔಷಧ ಹೋಗಿ ಅಥವಾ ರಾಸಾಯನಿಕವನ್ನು ಸಿಂಪರಣೆ ಮಾಡಿ ಇಡೀ ನಮ್ಮ ರೇಷ್ಮೆ ಬೆಳೆಯನ್ನ ಹಾನಿ ಮಾಡ್ಕೊಳ್ಳೋದು ಬೇಕಾಗಿಲ್ಲಲ್ಲ. ಹೌದು ಸರ್, ನಿಜವಾಗ್ಲೂ. ಈ ಸುಣ್ಣ ಕಟ್ಟು ರೋಗ, ಸುಣ್ಣ ಕಟ್ಟು ರೋಗ ಇಂಗ್ಲಿಷ್ ಅಲ್ಲಿ ಇದನ್ನ ಫಂಗಲ್ ಡಿಸೀಸ್ ಮಸ್ಕಾಡಿನ್ ಅಂತಾರೆ. ಇದು ಸುಣ್ಣ ಕಟ್ಟು ರೋಗ. ಇದು ಎರಡು ಮೂರು ಟೈಪ್ ಇದೆ, ವೈಟ್ ಮಸ್ಕಾಡಿನ್ ಮತ್ತು ವೈಟ್ ಮಸ್ಕಾಡಿನ್ ಬ್ರೌನ್ ಮಸ್ಕಾಡಿನ್, ಎರಡು ಮೂರು ಟೈಪ್ ಇದೆ. ಇದು ಸುಣ್ಣ ಕಟ್ಟು ರೋಗ ಬಂದಿರುವ ಲಕ್ಷಣಗಳು ಮುಖ್ಯವಾಗಿ ಹುಳು ಲೆಥರ್ಜಿಕ್. ಈ ರೋಗ ಬರೋದಕ್ಕಿಂತ ಮುಂಚೆ ಹುಳು ಆಕ್ಟಿವ್ ಆಗಿ ಸೊಪ್ಪು ತಿಂತಿರುತ್ತೆ. ಈ ರೋಗ ಬಂದಿದ್ದ ಕಾರಣದಲ್ಲಿ ಹುಳು ಮೂವ್ ಆಗೋದಿಲ್ಲ, ಅಲ್ಲೇ ನಿಂತ್ಕೊಂಡು ಹುಳು ಸೊಪ್ಪನ್ನು ಜಾಸ್ತಿ ತಿನ್ನುವುದಿಲ್ಲ. ಮತ್ತು ಹುಳು ಲಾರ್ವಾ ಹುಳು ಏನಂತರ ಹಾರ್ಡ್ ಇರುತ್ತೆ. ಸುಣ್ಣ ಕಟ್ಟು ರೋಗ ಬಂದಿರೋ ಹುಳು ಅದು ಎರಡು ಮೂರು ದಿನ ಬಿಟ್ಟರೆ ಅದು ಹಾರ್ಡ್ ಗಟ್ಟಿತಾರೆ, ಮಮ್ಮಿಫೈಡ್ ಅಂತಾರೆ ಇಂಗ್ಲೀಷ್ ಅಲ್ಲಿ, ಹಾರ್ಡ್ ಇರುತ್ತೆ. ಬಿಳಿ ಅಥವಾ ಹಸಿರುಯಿಂದ ಇದ್ದು ಸಾಯ್ತದೆ ಸುಣ್ಣ ಕಟ್ಟು ಬಂದಿರುವ ರೋಗ ಬಂದಿರುವ ಹುಳು. ಇದನ್ನ ನಿರ್ವಹಣೆ ಮಾಡೋದಕ್ಕೆ ಕ್ರಮಗಳು ಏನಂದ್ರೆ ಸನ್ ಡ್ರೈ ಅಪ್ಲಿಕೇನ್ಸಸ್, ಇವಾಗ ಏನು ಹುಳ ಸಾಕಬೇಕಾದ ಸಲಕರಣೆಗಳು ಟ್ರೇ ಅಥವಾ ಮುಖ್ಯವಾಗಿ ನಾವು ಏನೇನ್ ಸೊಪ್ಪಾಕೋದಕ್ಕೆ ನಾವು ಕತ್ತರಿಸುವ ನೈಫ್ ಮತ್ತು ಇತರ ಸಲಕರಣೆಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಇದ್ ಮಾಡೋದ್ರಿಂದ ಮುಂಚಾನೆ ಕ್ರಮಗಳನ್ನು ತಗೋಬಹುದು ನಾವು, ಯಾವಾಗ ಈ ಡಿಸೀಸ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಡಿಸ್ಇನ್ಫೆಕ್ಟೆಂಟ್ ಅಪ್ಲಿಯನ್ಸಸ್, ಮುಂಚೆ ಹೇಳಿದೀನಿ ಎಲ್ಲಾ ರೋಗಕ್ಕೂ 5% ಬ್ಲೀಚಿಂಗ್ ಪೌಡರ್ ಡಿಸ್ಇನ್ಫೆಕ್ಟ್ ಮಾಡಿದ್ರೆ ಯಾವ ರೋಗನೂ ತಗಲೋದಿಲ್ಲ. ಸೋಂಕು ನಿವಾರಕನ್ನು ಉಪಯೋಗಿಸಿದ ರೋಗ ಹತ್ತಲ್ಲಿ ಇಟ್ಕೋಬಹುದು. ಈ ರೋಗ ಬರೋದ ಕಾರಣ ಇನ್ನೊಂದೇನಂದ್ರೆ ಲೋ ಟೆಂಪರೇಚರ್ ಅಂದ್ರೆ ಕಮ್ಮಿ ಉಷ್ಣಾಂಶ ಮತ್ತು ಹೈ ಇಮ್ಯುನಿಟಿ ಜಾಸ್ತಿ ತೇವಾಂಶ. ಒಂದು ಮನೆಯಲ್ಲಿ ನಾವು ಹುಳು ಸಾಕುವ ರೇಷ್ಮೆ ಹುಳು ಸಾಕುವ ಮನೆಯಲ್ಲಿ ಕಮ್ಮಿ ಉಷ್ಣಾಂಶ ಅಥವಾ ಜಾಸ್ತಿ ತೇವಾಂಶ ಇರೋದ್ರಿಂದ ಈ ರೋಗ ಔಟ್ಬ್ರೇಕ್ ಜಾಸ್ತಿ ಆಗಿ ಹುಳುಗಳು ಸಾಯ್ತವೆ. ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಟೆಂಪ್ರೇಚರ್ ಉಷ್ಣಾಂಶ ಮೇಂಟೈನ್ ಮಾಡಬೇಕು. ನಾವು ಉಷ್ಣಾಂಶ ಜಾಸ್ತಿ ಉಷ್ಣಾಂಶ ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ ಟೆಂಪ್ರೇಚರು, ಅವಾಗ ನಾವು ಏರ್ ಕೂಲರ್ ಅಥವಾ ವೆಂಟಿಲೇಷನ್ ಅಥವಾ ಲೋ ಟೆಂಪ್ರೇಚರ್ ಬರೋತರ ನಾವು ಮನೆಯನ್ನು ಲೋ ಟೆಂಪರೇಚರ್ ಅಂತದನ್ನು ನಾವು ಕಮ್ಮಿ ಮಾಡ್ಕೋಬಹುದು. ಈ ಉಷ್ಣಾಂಶ ಕಡಿಮೆ ಮಾಡಬೇಕು ಅಂತ ಅಂದಾಗ ಬಟ್ಟೆಯನ್ನ ತೊಯಿಸು ಕಿಡಕಿಗೆ ಹಾಕುವುದಾಗಿರ್ಬೋದು ಅಥವಾ ನೆಲದ ಮೇಲೆ ಹಾಕುವುದಾಗಿರ್ಬೋದು, ಹಂಗ ಮಾಡೋದ್ರಿಂದ ಆಗತ್ತೆ. ನೀರಲ್ಲಿ ಗೋಣಿ ಚೀಲವನ್ನು ಎದ್ದಿ ಅದನ್ನು ನೆಲಕ್ಕೆ ಹಿಡಿದು ಗೋಡೆಗಳಿಗೆ ಇದು ಮಾಡೋದ್ರಿಂದ ಉಷ್ಣಾಂಶ ಕಮ್ಮಿ ಆಗುತ್ತೆ. ಎರಡು ಮೂರು ಸಲ ಮಾಡ್ಬೇಕು ಮಾಡೋದ್ರಿಂದ ಉಷ್ಣಾಂಶ ಕಮ್ಮಿ ಆಗುತ್ತೆ. ಉಷ್ಣಾಂಶ ಮೇಂಟೈನ್ ಮಾಡಿ ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಗಂಟು ರೋಗ ಇದನ್ನ ಇಂಗ್ಲಿಷ್ ಅಲ್ಲಿ ಪ್ರೋಟೋಸೋವನ್ ಡಿಸೀಸ್ ಅಂದ್ರೆ ಪೆಬ್ರಿನ್ ಡಿಸೀಸ್ ಅಂತಾರೆ. ಮುಖ್ಯವಾಗಿ ಈ ರೋಗ ಹೇಗ್ ಬರುತ್ತೆ ಅಂದ್ರೆ ರೋಗ ಬಂದಿರುವಂತ ಹುಳು ರೋಗ ಬರುವ ಲಕ್ಷಣಗಳು ಅಂದ್ರೆ ಹುಳು ರೇಷ್ಮೆ ಹುಳು ಬಂದ ಸ್ಲೋ ಗ್ರೋತ್, ನಾಲ್ಕನೇ ಜ್ವರದಲ್ಲಿ ರೋಗ ಬಂತು ಅಂದ್ರೆ ಐದನೇ ಜ್ವರದಲ್ಲಿ ಬೆಳವಣಿಗೆ ಕಮ್ಮಿ ಇರುತ್ತೆ ಮತ್ತು ಗೂಡು ಕಟ್ಟುತ್ತೆ. ಗೂಡು ಕಟ್ಟಿದ್ರೆ ಅದು ಅನ್ರಿಲೇಬಲ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ರೇಷ್ಮೆ ಹುಳಿನ ಬಾಡಿ ಸೈಜ್ ಇರೆಗ್ಯುಲರ್ ಗ್ರೋತ್ ಇರ್ತದೆ. ರೇಷ್ಮೆ ಹುಳಿಗೆ ಗಂಟು ರೋಗ ಬಂದಿರೋ ಹುಳು ಸೊಪ್ಪನ್ನು ತಿನ್ನೋದಕ್ಕೆ ಪೂರ ಪಟೇಟ್ ಆರೋಗ್ಯ ತಿಂತದೆ ಮತ್ತು ಬ್ಲಾಕ್ ಸ್ಪಾಟ್ಸ್ ಕಪ್ಪು ಚುಕ್ಕಿ ಇರ್ತದೆ. ಲಾರ್ವಾ ಇಂಟಿಗ್ರಮೆಂಟ್ ಚರ್ಮದ ಮೇಲೆ ನಾವು ರೇಷ್ಮೆ ಹುಳಿದ ಮೇಲೆ ಬ್ಲಾಕ್ ಸ್ಪಾಟ್ಸ್ ಪೆಬ್ರಿನ್ ಅದಕ್ಕೆ ಪೆಬ್ರಿನ್ ಲೈಕ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಇದನ್ನ ನಿರ್ವಹಣೆ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂದ್ರೆ ಪ್ರೊಡ್ಯೂಸ್ ಎಲ್ತಿಎಕ್ಸ್. ಎಲ್ತಿಎಕ್ಸ್ ಅಂದ್ರೆ ಇವಾಗ ಗಂಟು ರೋಗ ಬಂದಿರೋ ಹುಳು ಗೂಡ್ ಕಟ್ಟಿದ್ರೆ ಅದು ಪ್ಯೂಪ ಕೋಶ, ಅದು ಪೆಬ್ರಿನ್ ಹಿಂದೆ ಇರುತ್ತದೆ. ಮತ್ತು ಮಾತ್ ಏನಂತಾರೆ ಚಿಟ್ಟೆ, ಅದು ಏನಾದ್ರೂ ಗೂಡ್ ಕಟ್ಟಿ ಹೊರಗೆ ಬಂದು ಮೊಟ್ಟೆ ಇಟ್ಟರೆ ಅದು ಮದರ್ ಮಾತ್ ಎಕ್ಸಾಮಿನೇಷನ್ ಮಾಡಬೇಕು ನಾವು. ಮದರ್ ಮಾತ್ ಎಕ್ಸಾಮಿನೇಷನ್ ಯಾಕೆಂದ್ರೆ ಮೊಟ್ಟೆಲ್ಲಿ ಅದು ಇರುತ್ತೆ ಪೆಬ್ರಿನ್ ರೋಗ ಇರುತ್ತೆ. ಆ ಮದರ್ ಮಾತ್ ಎಕ್ಸಾಮಿನೇಷನ್ ಎಗ್ ಮೊಟ್ಟೆ ಸ್ಟೇಜ್ ಅಲ್ಲಿ ನಾವು ಮಾಡಿದ್ರೆ ಅದು ರೋಗ ಇತ್ತು ಇಲ್ಲ ಅಂತ ಗೊತ್ತಾದ್ರೆ ಲಾಟ್ನ ರಿಜೆಕ್ಟ್ ಮಾಡಬಹುದು ನಾವು ಮೊಟ್ಟೆಗಳನ್ನ. ಕೆ ಮುಂದಕ್ಕೆ ನಾವು ಮಾಡಕ್ ಬರಲ್ಲ, ಯಾಕಂದ್ರೆ ಟ್ರಾನ್ಸ್ಫರ್ ಆಗುತ್ತೆ. ಮದರಿಂದ ಪ್ಯೂಪ ಮಾತಿಂದ ಹೋಗಿ ಮತ್ತೆ ಎಗ್ಗಿಗೆ ಬಂದು ಮತ್ತೆ ಕಂಟಿನ್ಯೂಸ್ ಆಗುತ್ತದೆ. ಮದರ ಎಗ್ ನಾವು ಮದರ ಮಾತ್ ಎಕ್ಸಾಮಿನೇಷನ್ ಅಂತ ಒಂದು ಕ್ರಮವನ್ನು ಮೇಂಟೈನ್ ಮಾಡಿದ್ರೆ ಲಾಟ್ನ ರಿಜೆಕ್ಟ್ ಮಾಡಬಹುದು. ಅದಕ್ಕೆ ಪ್ರೊಡ್ಯೂಸ್ ಎಲ್ತಿಎಕ್ಸ್, ಎಲ್ತಿಎಕ್ಸ್ ಗಂಟು ರೋಗ ಬಂದಿರಂತ ಎಕ್ಸ್ ನಾವು ತಗೊಂಡು ನಾವು ರೇಷ್ಮೆ ಹುಳು ಸಾಕಬಾರ್ದು. ಅಂದ್ರೆ ರೇಷ್ಮೆ ಹುಳು ಸಾಕಿ ಸ್ವಲ್ಪ ತಿನ್ನಿಸ್ಬಾರ್ದು. ಅದೊಂದು ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಸೋಂಕು ನೀವೇಳ್ದಂಗೆ ಮುಂಚೆ ಹೇಳಿದೀನಿ ಅದಕ್ಕೂ ಅದನ್ನು ಡಿಸ್ಇನ್ಫೆಕ್ಟೆಂಟ್ ಆಫ್ ರೂಮ್ ಅಂಡ್ ಯಾವ ನಾವು ರೂಮ್ ರೇಷ್ಮೆ ಹುಳು ಮನೆ ರೂಮ್ಗಳನ್ನು ಮತ್ತು ಅದಕ್ಕೆ ಬೇಕಾದ ಸಲಕರಣೆ ಸಂಪರ್ಣ ಮಾಡಬೇಕು ನಾವು. ಹೈಜೆನಿಕ್ ಕಂಡೀಷನ್ ಡ್ಯೂರಿಂಗ್ ರೇಯಿಂಗ್, ಸ್ಟ್ರಿಕ್ಟ್ ಹೈಜೆನಿಕ್ ಕಂಡೀಷನ್ ಅಂದ್ರೆ ಹೋಗ್ಬೇಕಾದ್ರೆ ನಾವು ಸ್ವಚ್ಛತೆ ಕೈ ತೊಳ್ಕೊಂಡು ಅಥವಾ ಕಾಲುಗಳನ್ನು ತೊಳೆದು ನೀರಿನಲ್ಲಿ ಡಿಸ್ ಅಥವಾ ಸೋಪಿನಲ್ಲಿ ಹೋಗಿ ಸೊಪ್ಪನ್ನು ಹಾಕಿ ಅಥವಾ ರೇಷ್ಮೆ ಹುಳು ಮುಟ್ಟುವುದರಿಂದ ನಾವು ಯಾವುದೇ ಸೋಂಕು ತಗುಲಿದ್ರೆ ನಾವು ಕ್ರಮದಲ್ಲಿ ಇಟ್ಕೋಬಹುದು. ಮತ್ತು ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ 2% ಫಾರ್ಮಲಿನ್ ಅನ್ನು ಬಿಫೋರ್ ಇನ್ಕ್ಯುಬೇಷನ್, ಮೊಟ್ಟೆ ತಂದು ನಾವು ರೇಷ್ಮೆ ಹುಳು ಸಾಕಿ ಗುರುತೆಗಿಂತ ಮುಂಚೆ ಅದಕ್ಕಿಂತ ಮುಂಚೆ ನಾವು ಅದು 2% ಫಾರ್ಮಲಿನಲ್ಲಿ ಸರ್ಫೇಸ್ ಡಿಸ್ಇನ್ಫೆಕ್ಟ್ ಮಾಡಬೇಕು. ಮತ್ತು ಗಂಟು ರೋಗ ಬಂದಿರುವಂಥ ಹುಳುಗಳನ್ನು ರೇಷ್ಮೆ ಹುಳು ಮನೆಯಿಂದ ತಗೊಂಡು ಸುಡಬೇಕು ಅಥವಾ ದೂರ ಎಸೆಯಬೇಕು. ಮತ್ತು ಮುಖ್ಯವಾಗಿ ಫೀಕಲ್ ಪ್ಲೇಟ್ಸ್ ಇಕ್ಕಿ ಏನಂತಾರೆ ಗಂಟು ರೋಗದಿಂದ ಬಂದಿರುವಂಥ ಉಳಿದಂಥ ಇಕ್ಕಿಗಳನ್ನು ಕಲೆಕ್ಟ್ ಮಾಡಿಕೊಂಡು ತಗೊಂಡು ರೇಷ್ಮೆ ಹುಳಿನ ಮನೆಯಿಂದ ದೂರ ಇಡಬೇಕು. ಯಾಕಂದ್ರೆ ತಡೆಯಬಹುದು. ಇತ್ತೀಚೆಗೆ ಚಾಕಿ ಸಾಕಾಣಿಕೆ ಕೇಂದ್ರಗಳು ಇದಾವೆ, ಅವರು ಚಾಕಿ ಹಂತದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅಲ್ಲಿ ರೋಗ ಏನು ಬರುತ್ತೆ ಅವುಗಳನ್ನು ಆರೋಗ್ಯಪೂರ್ಣವಾಗಿ ಬೆಳೆಸಬೇಕಾಗಿತ್ತು ಅಂದರೆ ಏನೇನು ಮಾಡಬೇಕು, ಎಷ್ಟು ಸೋಂಕು ನಿವಾರಣೆ ಮಾಡಬೇಕು, ಮತ್ತು ಮೊಟ್ಟೆಯಲ್ಲಿತ್ತು ಅಂದರೆ ಮೊಟ್ಟೆಗೂ ಕೂಡ ಸೋಂಕು ನಿವಾರಣೆ ಮಾಡಿ ಅವರು ಬೆಳೆಸಿ ಚಾಕಿ ಹುಳುಗಳನ್ನು ಸಾಕಾಣಿಕೆ ಮಾಡಿ ಮೂರನೇ ಹಂತದ ಮರಿ ಹುಳುಗಳನ್ನು ಈಗ ಕೊಡ್ತಾ ಇದ್ದಾರೆ. ರೈತರಿಗೆ ಬಹಳ ಅನುಕೂಲ ಆಗಿದೆ, ಅದು ತುಂಬಾ ಅನುಕೂಲ ಆಗಿದೆ. ಯಾಕೆಂದ್ರೆ ಮೂರನೇ ಹಂತದಲ್ಲಿರುವಂತಹ ಹುಳುವಿನ ರೈತರು ಚಾಕಿ ಹೊರಮಿಸ ರೈತರು ಕೊಟ್ರೆ ನಾವು ಇನ್ನ ನಾವು ರೇಷ್ಮೆ ಹುಳುವನ್ನು ಕ್ರಾಪ್ ಅಂದ್ರೆ ಒಂದು ಬೆಳೆಗೆ ನಾವು ಮುಂಚೆ 4 ಅಥವಾ 6 ಬೆಳೆ ರೇಷ್ಮೆ ಹುಳು ಹಾರ್ವೆಸ್ಟ್ ಮಾಡಿ ಕ್ರಾಪ್ ತೆಗಿತಿದ್ವಿ. ಅದು ಇನ್ನೂ 3-4 ಬೆಳೆಗಳನ್ನು ಯಾಕೆಂದ್ರೆ ಚಾಕಿ ಅಂತಲ್ಲಿರೋ ಹುಳು ತಂದು ಸಾಕಿದ್ರೆ ನಾವು ಚಾಕಿ ಹುಳುವನ್ನು ಸಾಕಿದ ಮುಂಚೆ ನಾವು ಮೊಟ್ಟೆಗಳನ್ನು ತಂದು ನಾವು ಸಾಕಿದ್ರಿಂದ 10-15 ದಿನ ಜಾಸ್ತಿ ಬೇಕಾಗ್ತದೆ. 20 ದಿನ ಒಂದೇ ಸಲ ಆಳು ಅವು ತುಂಬಾ ಜಾಸ್ತಿ ಬೇಕು, ಅದಷ್ಟೇ ಆದಾಯ ಕಮ್ಮಿ ಇದೆ. ಬಟ್ ರೇಷ್ಮೆ ಹುಳು ಸಾಕುವಂತ ರೈತ ಅದು ನೌಕರಿ ಅಂದರೆ ಫೀಡಿಂಗ್ ಅಂದ್ರೆ ರೇಷ್ಮೆ ಹುಳುಗೆ ಬೇಕಾದ ಸೊಪ್ಪುಗಳು ನಾವು ಹೆಂಗೆ ಕೆಲಸ ಮಾಡ್ತೇವೆ ಆ ತರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ತರ ಎಚ್ಚರವಾಗಿರ್ಬೇಕು. ಆಳು ಅವು ತುಂಬಾ ಜಾಸ್ತಿ ಬೇಕು, ಅದಷ್ಟೇ ಆದಾಯ ಕಮ್ಮಿ ಇದೆ. ಬಟ್ ರೇಷ್ಮೆ ಹುಳು ಸಾಕುವಂತ ರೈತ ಅದು ನೌಕರಿ ಅಂದರೆ ಫೀಡಿಂಗ್ ಅಂದ್ರೆ ರೇಷ್ಮೆ ಹುಳುಗೆ ಬೇಕಾದ ಸೊಪ್ಪುಗಳು ನಾವು ಹೆಂಗೆ ಕೆಲಸ ಮಾಡ್ತೇವೆ ಆ ತರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ತರ ಎಚ್ಚರವಾಗಿರ್ಬೇಕು ಸೊಪ್ಪುಗಳು ಎಚ್ಚರವಾಗಿರ್ಬೇಕಾದ್ರೆ ಅದರಿಂದ ನಾವು ಇಳುವರಿ ಜಾಸ್ತಿ ಇರುತ್ತೆ. ಅದನ್ನ ರೇಷ್ಮೆ ಹುಳು ಸಾಕಿ ಲಾಭ ಗಳಿಸ್ಬೋದು ನಾವು. ಇಂತ ಒಂದು ರೇಷ್ಮೆ ಸಾಕಾಣಿಕೆ ನಮ್ಮ ಕರಾವಳಿ ಪ್ರದೇಶ ಅಥವಾ ಮಲೆನಾಡು ಪ್ರದೇಶಕ್ಕೆ ಎಷ್ಟು ಸೂಕ್ತ? ಮಲೆನಾಡು ಪ್ರದೇಶಕ್ಕೆ ರೇಷ್ಮೆ ಸಾಕಾಣಿಕೆ ಅತಿ ಸೂಕ್ತವಾಗಿ ಇದೆ ಅಂದ್ರೆ ಇಲ್ಲಿ ವಾತಾವರಣ ಮಳೆ ಬೆಳೆ ಇಲ್ಲಿ ಉತ್ಕೃಷ್ಟವಾಗಿ ಬೆಳೆಯಬಹುದು ಎಲ್ಲ ಅನ್ಸುತ್ತಾ? ಮಳೆ ಬೆಳೆ ಚೆನ್ನಾಗಿದೆ, ನೀರಾವರಿ ಇರೋದ್ರಿಂದ ಮಲೆನಾಡು ನೀರು ಕೊರತೆ ಇಲ್ಲದಿರೋದ್ರಿಂದ ಹಿಪ್ಪುನೇರಳೆ ಇಲ್ಲಿ ವಾತಾವರಣಕ್ಕೆ ಬೆಳೆ ಸರಿಯಾಗಿ ಬೆಳೆಯುತ್ತೆ. ಬೆಳೆಯಬಹುದು ಹಿಪ್ಪುನೇರಳೆ ಬೆಳೆಯಬಹುದು ಮಲೆನಾಡು ಇದರಲ್ಲಿ ಹಿಪ್ಪುನೇರಳೆ ಬೆಳೆದಿಂದ. ಮತ್ತೆ ಇನ್ನೊಂದೇನಂದ್ರೆ ಕರಾವಳಿ ಪ್ರದೇಶದೊಳಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಮತ್ತು ಬಿಸಿಲು ಜಾಸ್ತಿ ಅಂದ್ರೆ ಸೆಕೆ, ಆ ಸೆಕೆಯಲ್ಲಿ ಕೂಡ ಬೆಳಿಬಹುದು ಸಾಕಾಣಿಕೆ ಮಾಡಬಹುದು? ಮಾಡಬಹುದು ಸರ್, ಅದು ತೊಂದರೆ ಇಲ್ಲ, ಸಾಕಾಣಿಕೆ ಮಾಡಬಹುದು. ಹೇಳಿದ್ನಲ್ಲ ನಾನು ಮುಂಚೆ, ನಾನು ಸಾಕಾಣಿಕೆ ಬಿಸಿಲು ಜಾಸ್ತಿ ಇತ್ತು ಅಂದ್ರೆ ರೇಷ್ಮೆ ಹುಳುಗೆ ಬೇಕಾದಂತ ಉಷ್ಣಾಂಶ ಮತ್ತು ತೇವಾಂಶ ಕಮ್ಮಿ ಇತ್ತು, ತೇವಾಂಶ ಜಾಸ್ತಿ ಇತ್ತು ಅಂದ್ರೆ ಅದಕ್ಕೆ ಬೇಕಾದಂತ ನಾವು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ರೇಷ್ಮೆ ಹುಳು ಸಾಕೋದ್ರಿಂದ ತೊಂದರೆ ಆಗಲ್ಲ, ಸಾಕ್ಬೋದು. ಕರಾವಳಿ ಪ್ರದೇಶದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಅಂತ ಸಾಕ್ಬಾರ್ದು ಅಂತೇನಿಲ್ಲ, ಸಾಕ್ಬೋದು. ರೇಷ್ಮೆ ಹುಳು ಗೂಡು ಅಂತ ತೆಗಿಬಹುದು ನಾವು. ಒಳ್ಳೇದು ಕೃಷ್ಣ ಅವರು ಇಲ್ಲಿ ತನಕ ನೀವು ನಮ್ ಜೊತೆಗಿದ್ದು ಈ ರೇಷ್ಮೆ ಹುಳುಗೆ ಬರ್ತಕ್ಕಂತ ರೋಗಗಳು ನಿರ್ವಹಣಾ ಕ್ರಮಗಳ ಕುರಿತು ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ಸ್. ರೇಷ್ಮೆ ಕೃಷಿಯಲ್ಲಿ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಫಾರ್ಮಾ ಮ್ಯಾನೇಜರ್ ಆಗಿರುವ ಕೆಎಸ್ ಕೃಷ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ಬಿ ರಾಮಡ್ಗಿ. ಇದರ ಹಮ್ ಬೋಲ್ ರಾ ಹೇ ತೇರೆ ಬೀಜು ಕಾ

चरवली सरी लयो तुमचे आंबेचे राखवान करायो तुम्ही तुमचे आंबेचे राखवान करा आमचे आंबे पाच पाना सोरिले तुमचे मोरुल राखवान करायो मामी राखवान करा आमच्या मोरुला चरवली सरी लयो तुमचे आंबेचे राखवान करायो तुम्ही तुमचे आंबेचे आमच्या मोरुला चरवली सरी लयो तुमचे आंब्याचे राखवान करायो तुम्ही तुमचे आंब्याचे राखवान आमच्या आंब्याचे सपना सोरिले तुमचे मोरुला राखवान करायो मामी राखवान करा आमच्या मोरुला चरवली सरी लयो तुमचे आंब्याचे राखवान करायो तुम्ही तुमचे आंब्याचे राखवान आंबेक आठपणा सोरिले तुमचे मोरुला राखवान करायो मामी राखवान करा आमच्या मोरुला चरवली सरी लयो तुमचे आंब्याचे राखवान करायो तुम्ही तुमचे आंब्याचे राखवान आमच्या आंब्याचे नवपणा सोरिले तुमच्या मोरुला राखवान करायो मामी राखवान करा आमच्या मोरुला चरवली सरी लयो तुमचे आंब्याचे राखवान करायो तुम्ही तुमचे आंब्याचे राखवान आमच्या आंब्याचे दापना सोरिले तुमच्या मोरुला राखवान करायो मामी राखवान करा आमच्या मोरुला चरवली सरी लयो तुमचे आंब्याचे राखवान करायो तुमचे आंब्याचे राखवान करा ಮುಂದೆ ಕೇಳಿ ಮಧುಮಕ್ಕಳಿಗೆ ಆರತಿ ಎತ್ತುವ ಹಾಡು. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಜಿದ ಶ್ರೀಗಂಧ ಪರಿಮಳಲೇಶಾಗಿ ಪೂಜಿದ ಶ್ರೀಗಂಧ ಪರಿಮಳಲೇಶಾಗಿ ಪದ್ಮಾವಿಗೆ ಧರಿಸಿದಳು ಪದ್ಮಾವಿಗೆ ಧರಿಸಿದಳು ವಾಸುದೇವನಿಗೂ